ಪ್ರಕರಣ ದಾಖಲಿಸಿ 574 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಅಬಕಾರಿ ಉಪ ಆಯುಕ್ತ ಡಾ ಬಿ ಮಾದೇಶ್ ತಿಳಿಸಿದ್ದಾರೆ. ಈಗ ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರಿದಿದೆ. ಬೇಲೂರಿನಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕುಷ್ಟಗಿ, ಶಿರಹಟ್ಟಿ, ಅಣ್ಣಿಗೆರೆ, ಹಡಗಲಿ, ಚಿಕ್ಕಮಗಳೂರು, ಹೊಳೆಹೊನ್ನೂರು, ಹರಪನಹಳ್ಳಿಯಲ್ಲಿ ತಲಾ 2, ದೇವರಹಿಪ್ಪರಗಿ ಮುರುಗೋಡ ಮತ್ತು ಶಿವಮೊಗ್ಗದಲ್ಲಿ ತಲಾ 1 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಬೆಂಗಳೂರು ಮತ್ತು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ವೇಳೆ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34 ಡಿಗ್ರಿ, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ನಿರೀಕ್ಷಿತ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ. 3632 ಅಭ್ಯರ್ಥಿಗಳಿಂದ 5102 ನಾಮಪತ್ರ ಅಂಗೀಕಾರ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಎಲ್ಲೆಡೆ ವಿವಿಧ ಜಾಗೃತಿ ಕಾರ್ಯಕ್ರಮ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ. ವಿದ್ಯಾರ್ಥಿನಿಯರೇ ಮೇಲುಗೈ. ಕಳೆದ 9 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ದೇಶದಲ್ಲಿ 3 ಪಟ್ಟು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈಗ ವೇಳೆ 6:52 ಆಕಾಶವಾಣಿ ಭದ್ರಾವತಿ. ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಿಶ್ರ ಬೇಸಾಯ ಪದ್ಧತಿ ಹಾಗೂ ಸುವರ್ಣಗೆಡ್ಡೆ ಕೃಷಿ ಈ ಕುರಿತು ತರೀಕೆರೆ ತಾಲೂಕು ಬೊಂಬುಸರದ ಶ್ರೀಯುತ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಬೊಂಬುಸಾರದ ಪ್ರಕಾಶ್ ಅವರ ತೋಟದಲ್ಲಿದ್ದೀವಿ. ಇವರು ತಮ್ಮಲ್ಲಿರ್ತಕ್ಕಂತಹ 5 ಎಕರೆ ಕೃಷಿ ಜಮೀನಿನಲ್ಲಿ ಅಡಿಕೆ, ತೆಂಗು, ಬಾಳೆ ಹಾಗೂ ಸುವರ್ಣಗೆಡ್ಡೆ ಭತ್ತವನ್ನು ಕೂಡ ಇವರು ಬೆಳೆದಿದ್ದಾರೆ. ಇವರ ಒಂದು ಕೃಷಿ ಅನುಭವವನ್ನು ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಕಾಶ್ ಅವರೇ. ನಮಸ್ಕಾರ. ನಮಸ್ಕಾರ ಪ್ರಕಾಶ್ ಅವರೇ. ಪ್ರಾರಂಭದಲ್ಲಿ ಹೇಳಬೇಕು ಅಂತಂದ್ರೆ, ತಮ್ಮಲ್ಲಿರ್ತಕ್ಕಂಥ 5 ಎಕರೆ ಜಮೀನಿನಲ್ಲಿ ಯಾವ ರೀತಿ ಕೃಷಿ ಮಾಡಿದಿರಿ? ಸರ್, ನಾನೊಂದು 2.5 ಎಕರೆ ಅಡಿಕೆ ಮಾಡಿದ್ದೀನಿ ಸರ್. ಅದರಲ್ಲಿ ಬದಿನಲ್ಲಿ ಬಾಳೆ ಮಾಡಿದ್ದೀನಿ. ಬಾಳೆ ಜೊತೆಗೆ ಆ ಬಾಳೆಗೆಲ್ಲ ಇವು ಗರಿಗಳು ಬೆಳಿತಾವಲ್ಲ ಸರ್, ಅದನ್ನು ಹಾಕಿ ಬಾಳೆನ ಬೆಳೀತಾ ಇದ್ದೀನಿ ಬದುಗಳಲ್ಲಿ. ಇನ್ನು ಅಡಿಕೆ ಒಂದು ದನಿ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಇದು ಮಾಡಿ ಬೆಳೀತಾ ಬರ್ತಾ ಇದ್ದೀನಿ ಸರ್. ನಾನು ಅಡಿಕೆ 1 ಎಕರೆಯಲ್ಲಿ ಅಡಿಕೆ ಹಾಕಿದ್ದೀರಿ ಸರ್? ಒಂದು 2.5 ಎಕರೆಯಲ್ಲಿದೆ, 2 ಎಕರೆ ಫಸಲಿ ಬಂದಿದೆ, ಇನ್ನು 1/2 ಎಕರೆ ಈಗ ಒಂದು 2.5 ವರ್ಷದ ಗಿಡ ಸರ್. ಎಷ್ಟು ಗಿಡಗಳನ್ನ ನೀವು ಎಕರೆ ಹಾಕೊಂಡ್ಬಂದಿರೋದು? ಎಷ್ಟು ಸಸಿ ಹಾಕಿದ್ರಿ ಸರ್? ಎಕರೆಗೆ 550 ಗಿಡ ಹಾಕ್ತೀವಿ ಸರ್. 9 ಅಡಿದಲ್ಲಿ ಅಂತದನ್ನ ಒಂದು 2.5 ಎಕರೆಗೆ ನಾವು ಅಡಿಕೆನ ಮಾಡಿದೀವಿ ಸರ್. ಅಡಿಕೆ ಮಧ್ಯದಲ್ಲಿ ಬಾಳೆ ಹಾಕ್ತಾರೆ ನೀವು ಬದುವಿನಲ್ಲಿ ಅಂತ ಹೇಳಿದ್ರಿ, ಯಾಕೋಸ್ಕರ, ಯಾವ ರೀತಿ ಅದು ಸರ್? ಬದುವಿನಲ್ಲಿ ಏನೋ ಅಲ್ಲೇನು ಕೆಲಸ ಏನು ನಡೆಯಲ್ಲ, ಕಲ್ಟಿವೇಶನ್ ನಡೆಯಲ್ಲ, ಹಂಗಾಗಿ ಆ ಬದಿಗೆ ಮನೆಗೆ ಉಪಯೋಗಕ್ಕೆ ಆ ಬಾಳೆನ ಹಾಕೊಂಡಿದೀವಿ ಸರ್. ಅದನ್ನೇನು ಮಾರಲ್ಲ? ಮಾರ್ತೀವಿ ಸರ್, ಹೆಚ್ಚಾಗಿದ್ದು ಮನೆಗೆ ಉಪಯೋಗಿಸ್ಕೊಂಡು ಉಳಿದಿದ್ದನ್ನ ಹೆಚ್ಚಿಗೆ ಆಗಿದ್ದನ್ನ ಮಾರ್ಕೆಟಿಗೆ ಮಾರ್ತೀವಿ ಸರ್. ಅಡಿಕೆ ಯಾವ ತಳಿ ಅಡಿಕೆ ಹಾಕಿರುತ್ತೆ ಸರ್? ನಾಟಿ ತಳಿ ಸರ್. ಎಷ್ಟು ವರ್ಷದಿಂದ ತಾವು ಇದನ್ನ ಮಾಡ್ತಾ ಇದ್ರ ಸರ್? ಇದು 98ರಿಂದ ಅಡಿಕೆ ನಾವು ನಾಟಿ ಮಾಡಿದ್ದ ಸರ್. ಇತ್ತಲಾಗೆ 2000 ಮೇಲೆ ಫಸಲಿಗೆ ಬಂದಿದೆ ಸರ್. ಅದು ಈ ಅಡಿಕೆ ತೋಟನ ಯಾವ ಕೃಷಿ ಪದ್ಧತಿಯನ್ನು ಅನುಸರಿಸಿ ತಾವು ಇದನ್ನ ಮಾಡ್ತಾ ಇದ್ರ ಸರ್, ಇದು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ವರ್ಷಕ್ಕೆ 2 ವರ್ಷಕ್ಕೆ ಒಂದು ಟೈಮ್ ಹಾಕ್ತೀವಿ. ಆಮೇಲೆ ಗೌರ್ಮೆಂಟ್ ಗೊಬ್ಬರನು ಹಾಕ್ತೀವಿ ಸರ್, ಅದನ್ನ ಒಂದೆರಡು ಟೈಮ್ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಿ ಸರ್. ಎಕರೆಗೆ ಒಂದೊಂದು 5-5 ಚೀಲ 6-6 ಚೀಲ ಕೊಡ್ತೀವಿ ಸರ್. ಈ ತೋಟದ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ನಿರ್ವಹಿಸ್ತೀರ ಸರ್? ಮಣ್ಣು ಗೊಬ್ಬರ ಇದನ್ನ ನೀಟಾಗಿ ಕೊಟ್ಕೊಂಡು ಕೃಷಿ ಇದು ಮಾಡ್ಕೊಂಡು ಕಲ್ಟಿವೇಷನ್ ಮಾಡ್ಕೊಂಡು ನೀಟಾಗಿ ಅದನ್ನು ನೋಡ್ಕೊಂಡು ಹೋಗ್ತಿದ್ದೀವಿ ಸರ್. ಕಳೆನಾಶಕನ ಇದು ಮಾಡಿದ್ದೀವಿ, ಹೊಡಿತಾ ಇಲ್ಲ. ಬದುಗಳಿಗೆ ಸೈಡಲ್ಲಿ ಮಾತ್ರ ಕಳೆನಾಶಕನ ಹೊಡ್ಕೊಂಡು ಇದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಅಂದರೆ ಮಣ್ಣು ಗೊಬ್ಬರ ನೀಟಾಗಿ ಅಂತ ಹೇಳಿದ್ರೆ ಯಾವ ರೀತಿ ಸರ್? ಮಣ್ಣನ್ನು ಹೊಡೆದು ಹಂಗೆ ಸ್ಕೇಪರಲ್ಲಿ ಟ್ಯಾಕ್ಟ್ರಿಲ್ ಸರ್ ಜನ ಸಿಗ್ತಾ ಇಲ್ಲ, ಈಗ ಜನದ್ದು ಭಾರಿ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ಮಣ್ಣು ನೋಡಿಯೋದು ಟ್ಯಾಕ್ಟರ್ ಸ್ಕೇಪರ್ ಮಾಡಿಸ್ಕೊಂಡು ಅದನ್ನು ಹರಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಅಂದರೆ 2 ಎಕರೆಯಲ್ಲಿ ಇದೇ ಥರ ಪದ್ಧತಿನ ಅಂದರೆ ಸಾವಯವ ಕೃಷಿನ ಅನುಸರಿಸ್ತಾ ಇದ್ದೀರಾ? 2 ಮಿಕ್ಸಲ್ಲಿ ಇದೆ ಸರ್. ಅಂದರೆ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಅಂದರೆ ಸರ್? ಒಂದು ವರ್ಷಕ್ಕೆ ಒಂದು 2 ಟೈಮು ಸೀಮೆ ಗೊಬ್ಬರ ಹಾಕ್ತೀವಿ ಸರ್, ಒಂದು 4-5 ಚೀಲ. ಅದನ್ನು ಬಿಟ್ಟರೆ ಕೊಟ್ಟಿಗೆ ಗೊಬ್ಬರ ತೆಳ್ಳಕ್ ಕೊಡ್ತೀವಿ ಸರ್. ಇಲ್ಲಿ ನೀವೇ ಗೊಬ್ಬರ ಮಾಡೋದು ಬೇರೆ ಕಡೆಯಿಂದ ತರಿಸ್ತೀರ? ನಾವೇ ಮಾಡೋದು ಸರ್, ಸಾಲದೆ ಹೋದ್ರೆ ಹೊರಗಡೆಯಿಂದ ತರಿಸ್ಕೊಂಡು ಹಾಕೊಂತೀವಿ ಸರ್. ಅಂದರೆ ಅಡಿಕೆ ಈಗ ನಿಮಗೆ ಎಷ್ಟು ಇಳುವರಿ ಕೊಡ್ತದೆ ಅಡಿಕೆ ಸರ್? ಒಂದು 2 ಎಕರೆಗೆ ಈಗ ಫಸಲಿಗೆ ಬಂದಿರೋದ್ರಲ್ಲಿ ಒಂದು 150 ಕ್ವಿಂಟಲ್ ಅಡಿಕೆ ಬರ್ತಾ ಇದೆ ಸರ್. ಅಂದರೆ ಹಸಿ ಅಡಿಕೆ? ಹಸಿ ಅಡಿಕೆ, ಹಸಿ ಕಾಯಿ. ಎಲ್ಲಿ ಇದು ಮಾರ್ಕೆಟಿಂಗ್ ಎಲ್ಲಿ ಮಾಡ್ತೀರಿ ಸರ್? ಮಾರ್ಕೆಟಿಂಗ್ ಎಲ್ಲ ಇಲ್ಲೇ ಬಂದು ವ್ಯಾಪಾರ ಮಾಡ್ಕೊಂತಾರೆ ಸರ್ ಅವರೇ. ಕೆಜಿ ಕ್ವಿಂಟಲ್ ಹಸಿ ಕಾಯಿಗೆ 12 ಕೆಜಿ ಹಿಂಗೆ ಅಡಿಕೆನ ಕೊಡ್ತಾರೆ ಸರ್, ಒಣ ಅಡಿಕೆನ ನಮಗೆ ಒಣ ಅಡಿಕೆ ಕೊಡ್ತಾರೆ ಅಂತ ಹೇಳಿದ್ರಿ. ಜೊತೆಗೆ ತೆಂಗು ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರಿ. ಎಷ್ಟು ಗಿಡಗಳನ್ನ ಹಾಕಿದ್ರಿ, 1 ಎಕರೆಯಲ್ಲಿ ಸರ್? ಒಂದು 1/4 ಎಕರೆಗೆ ತೆಂಗಿದೆ, 1/4 ಎಕರೆಗೆ ಒಂದು 30 ಗಿಡ ಹಾಕಿದೀವಿ ಸರ್. ಅದನ್ನು ಅದರಲ್ಲೂ ಸುವರ್ಣಗಿಡ್ಡೆನ ಹಾಕೊಂಡು ಅದನ್ನ ಸುವರ್ಣಗಿಡ್ಡೆಯಿಂದಾನೇ ಅದು ಫಸಲು ಬರಂಗೆ ಈ ದನಿಂಗ್ ಗೊಬ್ಬರ ಸೀಮೆ ಗೊಬ್ಬರ ಹಾಕೊಂಡು ಅದನ್ನ ಮೇಂಟೈನ್ ಮಾಡ್ತಿದೀವಿ ಸರ್. ಇದಕ್ಕೆ ಹಾಕಿದ್ದೆ ಅದು ಎಳ್ಕೊಂಡು ಅದು ಫಸಲು ಕೊಡ್ತಾ ಇದೆ. ತೆಂಗು ಎಷ್ಟು ಇಳುವರಿ ಬರ್ತದೆ ತಮಗೆ ಸರ್? ಒಂದು 100-125 ವರ್ಷಕ್ಕೆ ಬೀಳ್ತದೆ ಸರ್, ಒಂದು ಗಿಡಕ್ಕೆ ಕಾಯಿ ಬರ್ತಿದೆ. ಅಷ್ಟು ಕಾಯಿ ಬರ್ತಿದೆ ಸರ್. ಅದನ್ನ ಕಾಯಿ ಮಾಡ್ತಿದ್ರೆ ಎಳ್ನೀರ್ ಕೊಡ್ತೀರ ಸರ್? ಕಾಯಿ ಕೊಡ್ತಿದೀವಿ ಸರ್, ಕಾಯಿ ಕೊಡ್ತಿದೀವಿ ಸರ್. ಎಷ್ಟು ಮರಗಳನ್ನ ನೀವು ಹಾಕಿದೀನಿ ಅಂದ್ರೆ ತೆಂಗಿನ ಗಿಡ? 30 ಗಿಡ ಹಾಕಿದೀನಿ ಸರ್, 30 ಗಿಡ. ಅಂದ್ರೆ 1/4 ಎಕರೆ 30 ಅಥವಾ ಕಡಿಮೆ ಇನ್ನೂ ಜಾಸ್ತಿ ಆಗ್ಬೇಕಿತ್ತು? ಇಲ್ಲ ಸರ್, ಸಾಕು, ಅಂತರ ಇಟ್ಟು ಹಾಕಿದೀವಿ ಸರ್. ಎಷ್ಟು ಅಂತರ ಇಟ್ಟಿದ್ರಿ? 35-30 ಅಡಿಗೆ ಹಾಕಿದೀವಿ ಸರ್. ಸುವರ್ಣಗಿಡ್ಡೆ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಏನಕ್ಕೋಸ್ಕರ, ಅದು ಏನಕ್ಕೆ ಆಸಕ್ತಿ ಬಂತು ಆ ಒಂದು ಕೃಷಿ ಪದ್ಧತಿನ ಸಂಪೂರ್ಣವಾಗಿ? ಸರ್, ಇಲ್ಲಿ ನಮ್ಮ ಬಾವಿಕೆರೆಯಲ್ಲಿ ಫ್ರೆಂಡು ಅನಿಲ್ ಅಂತ ಹೇಳಿದ್ರು ಸರ್, ಅವರು ಈ ಸುವರ್ಣಗಿಡ್ಡೆ ಕೃಷಿ ಮಾಡ್ತಾ ಇದ್ರು. ಅವರು ಹಾಕದ್ ನೋಡಿ ನಾವು ಒಂದಿವಸ ಹೋದು, ಅವ್ರು ಹಾಕಿ ಅದ್ರಲ್ಲಿ ಪರವಾಗಿಲ್ಲ ಆದಾಯ ಇದೆ ಅಂತೇಳಿ ಅಂದಾಗ ನಾವು ಅವ್ರು ಬೀಜ ಕೊಟ್ಟರು. ಅದನ್ನು ತಗೊಂಬಂದು ನಾವು ಅದೇ ತೆಂಗಿನ ಗಿಡದಲ್ಲಿ ಸ್ಟಾರ್ಟಿಂಗು ಆ ಫಸಲನ್ನ ನಾಟಿ ಮಾಡಿದ್ವಿ ಸರ್. ಅದನ್ನು ಬೀಜನ ಯಾವ ರೀತಿ ಸರ್? 4 ಅಡಿ 4 ಅಡಿಗೆ ಒಂದೊಂದು ಬೀಜನ ನಾಟಿ ಮಾಡ್ತಾ ಬಂದು. ಎಲ್ಲಿ ಸಿಗ್ತದೆ ಸರ್? ಅದು ಇಲ್ಲೇ ಬಾವಿಕೆರೆ ಎನ್ಆರ್ಪುರದಿಂದ ತಂದಿದ್ರಂತ ಸರ್ ಅವರು ಬೀಜಕ್ಕೆ, ಅಲ್ಲಿಂದ ನಮಗೆ ಬೀಜನ ಕೊಟ್ಟರು ಸರ್. ಅದನ್ನೇ ನಾವು 3-4 ಕ್ವಿಂಟಲ್ ಕೊಟ್ಟಿದ್ರು. ಅದನ್ನೇ ಈಗ ಹೆಚ್ಚು ಮಾಡ್ಕೊಂಡು 1 ಎಕರೆಗಟ್ಟಲೆ ಹಾಕ್ತಾ ಇದ್ದೀವಿ. ಹಾಕ್ತಿದ್ದೀರಾ, ಯಾವ ರೀತಿ ಆ ಪದ್ಧತಿ ಹೆಂಗೆ ಏನು ಅಂತ? ಅದೇ ಸರ್, 4 ಅಡಿಗೆ ಒಂದೊಂದು ಹಾಕ್ತಾ ಇದ್ದೀವಿ ಸರ್. ಅದು ಒಂದು ಗುಣಿಗೆ ಲಂಸಮ್ ಒಂದು 5-6 ಕೆಜಿ ಬರುತ್ತೆ ಸರ್. 10-15 ಕೆಜಿ ಎಲ್ಲ ಬರುತ್ತೆ, ಒಂದು ಲಂಸಮ್ 5-6 ಕೆಜಿ ಬರುತ್ತೆ ಸರ್. ಸರ್, ಅದನ್ನ ತಂದು ಗೆಡ್ಡೆನ ತಂದು ಮೊಳಕೆ ಬರಂಗೆ ಅದು ಸೆಂಟ್ರಲ್ ಒಂದು ಮೊಳಕೆ ಇರುತ್ತೆ ಸರ್, ಅದನ್ನ ಕೊಯ್ದು ನಾವು ಸಗಣಿಯಲ್ಲಿ ಅದ್ದಿ ಹಿಂಗೆ ಮಕಾಡೆ ಮಾಡಿಟ್ರೆ, ಅದನ್ನ ಉಲ್ಟಾ ಮಾಡಿಟ್ರೆ ಅದು ಮೊಳಕೆ ಬರುತ್ತೆ ಸರ್. 4-5 ಮೊಳಕೆ ಬರ್ತವೆ. ಅದರಲ್ಲಿ ಗೆಡ್ಡಿಗೆ ನಮಗೆ ಯಾವ ರೀತಿ 1 ಕೆಜಿ ಮೇಲಿರ್ಬೇಕು ಸರ್, ಒಂದು ಗೆಡ್ಡೆ ಕೊಯ್ದ್ರೆ ಬೀಜದ ಗೆಡ್ಡೆ, ಅದನ್ನ ಕೊಯ್ಯಬೇಕಾದ್ರೆ ಆ ತರ ಗೆಡ್ಡೆನ ನೋಡಿ ಎಷ್ಟು ಕಣ್ಣನ್ನ ಬಿಟ್ಕೊಬೇಕು ಅದನ್ನ. ಒಂದು ಗೆಡ್ಡೆಗೆ 1 ಕೆಜಿ ಮೇಲೆ ಒಂದ್ 4-5 ಕೆಜಿ ಇದ್ರೆ ಒಂದ್ 4 ಕಣ್ಣು ಬಿಟ್ಕೊಂಡು ಕೊಯ್ಕೊಂಡು ಅದನ್ನ ನಾಟಿ ಮಾಡ್ಬೇಕು ಸರ್. ನಾಟಿ ಪದ್ಧತಿ ಹೇಳಿ. ನಾಟಿ ಪದ್ಧತಿ ಸರ್, ಅದನ್ನ ಒಂದು ನೇಗ್ಲಲ್ಲಿ ಗೆರೆ ಹೊಡೆದು ಆ ಗೆರೆಗೆ ಇಟ್ಕೊಂಡು ಹೋಗ್ತೀವಿ ಸರ್. 4 ಅಡಿ 4 ಅಡಿ ಗೆರೆ ಹೊಡಿತೀವಿ ಸರ್. ಆ ಸೆಂಟರ್ ಪಾಯಿಂಟಿಗೆ ಇಟ್ಕೊಂಡು ಅದನ್ನ ಅದ್ರ ಮೇಲೆ ಮಣ್ಣನ್ನ ಸ್ವಲ್ಪ ಕೋಳಿ ಗೊಬ್ಬರನೋ ಕೊಟ್ಟಿಗೆ ಗೊಬ್ಬರನೋ ಅದ್ರ ಮೇಲೆ ಹಾಕಿ ಅದನ್ನ ಮಣ್ಣ ಹಿಂಗೆ ಉಬ್ಬು ಮಾಡಿ ನಡ್ತೀವಿ ಸರ್. ಅದು ಸರ್, 1 ಎಕರೆಗೆ ಒಂದು ಹೆಚ್ಚು ಕಮ್ಮಿ ಒಂದು 150 ಕ್ವಿಂಟಲ್ ಬೆಳಿಬಹುದು ಸರ್. ಅದನ್ನ ಎಷ್ಟು ನೀವು ನಾಟಿ ಮಾಡ್ತೀರ ಸರ್? ಒಂದು 25-30 ಕ್ವಿಂಟಲ್ ನಾಟಿ ಮಾಡ್ಬೇಕು ಸರ್, 1 ಎಕರೆಗೆ. ನಾಟಿ ಆಯ್ತು, ಅದಕ್ಕೆ ಯಾವ ರೀತಿ ಉಪಚಾರ ಮಾಡೋದು, ಹೇಗೆ ಏನು ಸರ್? ಫಸ್ಟಿಗೆ ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂದ್ರೆ ಕೋಳಿ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಹಾಕಿರ್ತೀವಿ ಸರ್, ಒಂದೊಂದು ಎರಡೆರಡು ಬಕ್ಸೆ ಅಷ್ಟು. ಅದನ್ನ ಹಾಕಿದ ಮೇಲೆ ಎರಡ್ ಸಲಿ ಮಣ್ಣು ಏರಿಸ್ತೀವಿ ಸರ್, ಅದನ್ನ ಗುಡ್ಡೆ ಮಾಡ್ತೀವಿ ಮಣ್ಣನ್ನ. ಗುಡ್ಡೆ ಮಾಡಿದಾಗ ಅದನ್ನ ಒಂದ್ ಸಲಿ ಎರಡ್ ಸಲಿ ಈ ಸೀಮೆ ಗೊಬ್ಬರನ ಕೊಡ್ತೀವಿ ಸರ್. ಈ ಕಾಮ ಇದು ಇಪ್ಪತ್ ಇಪ್ಪತ್ತು ಅಂತೇಳಿ ಕಾಂಪ್ಲೆಕ್ಸ್ ಇದೆ ಸರ್, ಅದನ್ನೊಂದ್ ಟೈಮ್ ಕೊಡ್ತೀವಿ. ಇನ್ನೊಂದ್ಸಲಿ ಪೊಟಾಸು ಇದನ್ನು ಸೇರಿಸಿ ಕೊಡ್ತೀವಿ ಸರ್, ಎರಡು ಟೈಮ್ ಗೊಬ್ಬರ ಕೊಡ್ತಿದೀವಿ ಸರ್. ಆಮೇಲೆ ಕಳೆ ಎಲ್ಲ ಬಂದು ಕೈಯಲ್ಲೇ ಕೀಳ್ತೀವಿ ಸರ್, ನಾವು ಗುಡ್ಡೆ ಮೇಲೆಲ್ಲ ಕೈಯಲ್ಲಿ ಕೀಳ್ತೀವಿ. ಕಳೆನಾಶಕನ ಸೆಂಟ್ರಲ್ ಮಾತ್ರ ಸ್ಪ್ರೇ ಮಾಡ್ತೀವಿ ಸರ್. ಏನಕ್ಕೋಸ್ಕರ ಸರ್? ಅದು ಕಳೆ ಬಾರಿ ಕಳೆ ಬಂದ್ರೆ ಕಳೆನ ಕೀಳಕ್ ಆಗೋದಿಲ್ಲ ಸರ್, ಹಂಗಾಗಿ ಸೆಂಟ್ರಲ್ ಮಾತ್ರ ಅದನ್ನ ಕಳೆ ಇದು ಮಾಡಿ ಗುಡ್ಡೆ ಮೇಲೆಲ್ಲ ಪೂರ್ತಿ ಕೈಯಲ್ಲಿ. ಐದರಿಂದ ಆರು ತಿಂಗಳಿಗೆ ಕೊಯ್ಲಿಗೆ ಬರ್ತೀವಿ ಸರ್, ಐದರಿಂದ ಆರು ತಿಂಗಳಿಗೆ ಕೊಯ್ಲಿ ಬರ್ತೈತಿ. ಆಮೇಲೆ ನಾವು ಬೇಕಾದ್ರೂ ಆರು ತಿಂಗಳವರೆಗೂ ಮತ್ತೆ ಹೆಚ್ಚಾಗಿ ಇಟ್ಕೋಬಹುದು ಸರ್, ಇದನ್ನ ಯಾವಾಗ ಬೇಕಾವಾಗ ಕಿತ್ತಿ ನಾವು ಮಾರಬಹುದು ಸರ್. ಇದನ್ನ ಕೊಯ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಗೊತ್ತಾಗುತ್ತೆ ಇದು ಕೊಯ್ಲಿಗೆ ಬಂತು ಅಂತ ಸರ್? ಇದು ಬೆಳೆ ಬರೋವರೆಗೂ ಹಸರಾಗಿ ಚೆನ್ನಾಗಿ ಒಂದೇ ಕಾವು ಸರ್, ಅದು ಒಂದೇ ಎಲೆ ಅಗಲ ಬಂದು ಹಿಂಗೆ ಹರಡ್ಕೊಳ್ಳುತ್ತೆ. ಅದು ಬಂದಾಗ ಇನ್ನೇನು ಬೆಳೆ ಬಂತು ಅನ್ನೋಾಗ ಕೆಂಪಾಗ್ತಾ ಬರ್ತೀವಿ ಸರ್, ಅದು ಮೇಲ್ಗಡೆ ಎಲೆ ಕೆಂಪಾಗಿ ಸತ್ತು ಕೆಳಗೆ ಬಿದ್ದೋಗುತ್ತೆ ಸರ್, ಅದ್ ಬಂದಿದೆ ಅಂತ ಹೇಳಿ ಅರ್ಥ ಸರ್, ಕೆಂಪಾದ ಕೂಡಲೇ ಬೆಳೆ ಬಂದಿದೆ ಅಂತ. ಅದ್ರ ನಂತರ ಬೇಕಾದ್ರೆ ಒಂದ ಮೂರ್ನಾಲ್ಕು ತಿಂಗಳವರೆಗೂ ಐದು ತಿಂಗಳವರೆಗೂ ತಡೆಯುತ್ತೆ ಸರ್, ಅದನ್ನ ಭೂಮಿಯಲ್ಲೇ ತಡೆಯುತ್ತೆ, ಏನ್ ತೊಂದರೆ ಇಲ್ಲ, ಹಾಳಾಗೋದಿಲ್ಲ. ಯಾವಾಗ ಬೇಕು ಅವಾಗ ಕಿತ್ತಿ ಮಾರಬಹುದು ಸರ್ ಅದನ್ನ. ನೀರಿನ ನಿರ್ವಹಣೆ ಅಂದಾಗ ಯಾವ ತರ ನೀರು ಸರ್? ಅದನ್ನ ಏಕಾಂಗಿ ನಾಲ್ಕಡಿ ನಾಲ್ಕಡಿ ಇದ್ ಮಾಡಿರ್ತೀವಲ್ಲ ಸರ್, ಅದರಲ್ಲಿ ನೀರನ್ನ ಆ ಕಾಲುವೆಲ್ಲೇ ಬಿಟ್ರೆ ಸಾಕು ಸರ್, ಅದೇ ಹೇಳ್ಕೊಳತ್ತೆ. ಏನೊಂದ ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಒಂದದ ನೀರಾದ್ರೆ ಸಾಕು ಸರ್. ಇದಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ? ಇಲ್ಲ ಸರ್, ಹೆಚ್ಚಿನ ಅವಶ್ಯಕತೆ ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೆ. ಆಮೇಲೆ ಬೆಳೆನೂ ಅದಕ್ಕೆ ರೋಗ ಇಲ್ಲ ಸರ್, ಅಷ್ಟೊಂದು ಬೆಳೆನೂ ಚೆನ್ನಾಗ್ ಬರುತ್ತೆ. ಕೆಲ್ಸ ಕಮ್ಮಿ, ಒಂದೆರಡು ಸಲಿ ಕಳೆ ಇದ್ ಮಾಡಿದ್ರೆ ಕಿತ್ತರೆ ಸಾಕು ಸರ್, ತಾನಾಗಿ ಬೆಳೆ ಬಂದ್ಬಿಡುತ್ತೆ ಸರ್. ಖರ್ಚಿನ ವಿಚಾರದಲ್ಲಿ ಮಾತಾಡೋದ್ರೆ ಎಷ್ಟು ಖರ್ಚು ಅಂದ್ರೆ ಸರ್? ನಾವು ಅಡಿಕೆ ತೆಂಗೊಳಗ್ ಹಾಕ್ತಿದೀವಿ, ಎರಡು ನಮಗೆ ಮೇಂಟೈನ್ ಆಗುತ್ತೆ ಸರ್, ಹಂಗಾಗಿ ನಮ್ಗೆ ಖರ್ಚಿಂದು ಅಷ್ಟೊಂದು ಗೊತ್ತಾಗೋದಿಲ್ಲ ಸರ್. ಅದು ಎರಡು ಬೆಳೆಯಲ್ಲೂ ಲಾಭ ಆಗುತ್ತೆ ಸರ್, ಅವಾಗ ಈಗ ಒಂದಕ್ಕೆ ಹಾಕಿದ ಖರ್ಚು ಎರಡು ಬೆಳೆಯಲ್ಲೂ ಬರುತ್ತೆ ಸರ್ ನಮಗೆ. ಅಡಿಕೆಗೆ ಹಾಕಿದ ಖರ್ಚು ತೆಂಗು ಮತ್ತೆ ಸುವರ್ಣಗಡ್ಡೆ ತೆಂಗಲ್ಲೂ ಬರುತ್ತೆ, ಅಡಿಕೆ ಸಸಿ ಒಳಗೂ ಬರುತ್ತೆ ಸರ್. ಈಗ ಅಡಿಕೆ ಸಸಿ ಮೇಂಟೈನ್ ಮಾಡೋದನ್ನ ಈ ಸುವರ್ಣಗೆಡ್ಡೆ ಅದನ್ನೇ ಎರಡನ್ನು ಬೆಳೆಸೋಕೆ ಅನುಕೂಲ ಮಾಡಿಕೊಡ್ತೀವಿ. ಅದಕ್ಕೆ ಹಾಕೋ ಖರ್ಚಲ್ಲಿ ಈ ಎರಡು ಬೆಳೆನೂ ಬರ್ತಾ ಇರ್ತಾವ ಸರ್ ನಮಗೆ. ನಿಮಗೆ ಖರ್ಚು ಕಾಣಿಸಲ್ಲ? ಖರ್ಚು ಕಾಣಿಸ್ತಾ ಇಲ್ಲ ಸರ್ ಅಷ್ಟೊಂದು. ಎರಡು ಬೆಳೆನು ವೃದ್ಧಿ ಆಗೋದ್ರಿಂದ ನಮಗೆ ಖರ್ಚು ಅಷ್ಟೊಂದು ಬರೋದಿಲ್ಲ ಸರ್. ಸುವರ್ಣಗಡ್ಡೆ ಯಾವ ರೀತಿ ನಿಮಗೆ ಇಳುವರಿ ಹೇಗೆ ಬರುತ್ತೆ ಅದ್ರದ್ದು? ಅದೇ ಸರ್, ಎಕರೆಗೆ 150 ಕ್ವಿಂಟಲ್ ಬೆಳಿಬಹುದು ಸರ್. ಈಗಿನ ರೇಟಿನ ಲೆಕ್ಕ ಹಾಕಿದ್ರೆ ಈ ಸಲ ರೇಟ್ ನಲ್ಲಿ 15 ರೂಪಾಯಿ ಹಂಗ ಕೊಟ್ಟಿದ್ದೆ ಸರ್, ಈ ಸಲಿ ಪರವಾಗಿಲ್ಲ ಸರ್. ಹೋಸತಿ ಕೊರೋನಿಂದ ಒಂದು 6 ರೂಪಾಯಿ ಹಿಂಗ ಹೋಯ್ತು, ಅದು ಲಾಸ್ ಆಯ್ತು ಸರ್ ನಮಗೆ. 15 ರೂಪಾಯಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ರೇಟ್? ಮಾರ್ಕೆಟ್ ಅಲ್ಲೇ 15 ರೂಪಾಯಿ ನಂಗೆ ತಗೊಂಡೋದ್ರು ಸರ್ ಬಂದು, ಅಲ್ಲಿ ಇನ್ನೊಂದ 2 ರೂಪಾಯಿ 3 ರೂಪಾಯಿ ಜಂಪ್ ಇರಬಹುದು ಮಾರ್ಕೆಟ್. ಈ ಒಂದು ಈ ಸುವರ್ಣಗಡ್ಡೆನ ಎಲ್ಲರಿಗಿಂತ ವಿಶೇಷವಾಗಿ ನೀವು ಬೆಳೀತಿದ್ದೀರಾ, ಯಾನಕ್ಕೆ ಆಸಕ್ತಿ ಬಂತು ಮತ್ತೆ ಇದರಿಂದ ನಿಮಗೆ ಮುಂದೆ ಏನಾದ್ರು ಲಾಭ ಇದೆ ಅಂತ ಬೆಳೀತಾ ಇದ್ರೆ ಸುಮ್ಮನೇನು ಸರ್? ಲಾಭನು ಒಂದು ಸರ್, ಮನೆ ಈಗ ನಡೆಸೋದಕ್ಕೆ ನಮಗೆ ಅಡಿಕೆ ಒಂದೇ ಅಲ್ಲ, ಇದನ್ನು ಬೆಳ್ಕೊಂಡು ಜೀವನ ಮಾಡಬಹುದು ಅನ್ನೋದಕ್ಕೆ ಮಿಶ್ರ ಬೆಳೆ ಆಗಿ ನಾನು ಬೆಳ್ಕೊಂಡು ಹೋಗ್ತಿದ್ದೀನಿ. ಆಮೇಲೆ ಒಂದು ಸರ್, ನಮಗೆ ಈಗ ತೋಟ ಕ್ಲೀನ್ ಆಗ್ತಾ ಇರ್ತೈತಿ, ಕಳೆ ಆಗೋದಿಲ್ಲ, ನಮಗೂ ಕೆಲಸ ಆಗುತ್ತೆ, ಹಂಗಾಗಿ ನಾವು ಇದನ್ನ ಮಾಡ್ಕೊಂತ ಹೋಗ್ತಾ ಇದೀವಿ ಸರ್. ಬೇರೆ ಕೃಷಿಕರು ನಿಮ್ಮ ನೋಡಿದ್ರೆ ಏನ್ ಹೇಳ್ತಾರೆ? ಪರವಾಗಿಲ್ಲ, ಚೆನ್ನಾಗಿ ಬೆಳೀತಾ ಇದ್ದೀರಾ, ಬೆಳೀರಿ ಅಂತೇಳಿ ಹೇಳ್ತಾರೆ ಸರ್. ನಾವು ನೀವು ಬೆಳೀರಿ ಅಂತೇಳಿ ನಾವು ಸುಮಾರು ಜನಕ್ಕೆ ಬೀಜ ಎಲ್ಲ ಕೊಟ್ಟಿದೀವಿ ಸರ್. ಅವರು ಬೆಳೀತಾ ಇದ್ದಾರೆ? ಬೆಳೀತಾ ಇದ್ದಾರೆ ಸರ್. ಇಲ್ಲಿನ ವಾತಾವರಣಕ್ಕೆ ಸುವರ್ಣಗಡ್ಡೆ ಉತ್ತಮನ? ಬರ್ತಾ ಇದೆ ಸರ್, ಒಳ್ಳೆ ಬೆಳೆ ಬರ್ತಾ ಇದೆ ಸರ್, ಏನ್ ತೊಂದರೆ ಏನಿಲ್ಲ. ಅದೇ ರೇಟ್ ಇನ್ನ ಒಂಚೂರು ಏರುಪೇರಿಂದ ಒಂಚೂರು ನಮಗೆ ಹೊಡ್ತಾ ಆಗಿದೆ ಸರ್. ಅಷ್ಟು ಬಿಟ್ರೆ 15 ರೂಪಾಯಿ ಸಿಕ್ಕಿದ್ರು ನಮಗೆ ಲಾಸ್ ಆಗೋದಿಲ್ಲ ಸರ್. ಈ ಕಡೆ ಸುವರ್ಣಗೆಡ್ಡೆಯಿಂದ ಆದಾಯ ಬರುತ್ತೆ, ಆ ಕಡೆ ಬೆಳೆ ಅಡಿಕೆ ಬೆಳೆ ಚೆನ್ನಾಗುತ್ತೆ, ಇಲ್ಲ ತೆಂಗಿನ ಬೆಳೆ ಚೆನ್ನಾಗುತ್ತೆ ಸರ್. ಎಲ್ಲಿಂದ ಬರ್ತಾರೆ ನಿಮಗೆ ಮಾರ್ಕೆಟಿಂಗ್? ಮಾರ್ಕೆಟಿಂಗ್ ಎನ್ಆರ್ಪುರದಿಂದ ಬರ್ತಾರೆ ಸರ್, ಅವರೇ ಬಂದು ನಾವು ಹೋಗಿ ಶಾಂಪಲ್ ಕೊಟ್ಟು ಬಂದ್ರೆ ಸರ್, ಅವರೇ ಬಂದು ಇಲ್ಲೇ ದುಡ್ಡು ಕೊಟ್ಟು ತೂಕ ಮಾಡ್ಕೊಂಡು ತಗೊಂಡೋಗ್ತಾರೆ ಸರ್. ಅವ್ರು ಶಾಂಪಲ್ ಅಂದ್ರೆ ಯಾವ ತರ ಸರ್? ಒಂದು ಗೆಡ್ಡೆನ ತಗೊಂಡೋಗಿ ಅಲ್ಲಿ ತೋರಿಸಿದ್ರೆ ಸಾಕು ಸರ್, ಈ ತರ ಗೆಡ್ಡೆ ಇದೆ ಅಂತ ಹೇಳಿ ತೋರಿಸಿದ್ರೆ ಅವ್ರು ಈ ರೇಟು ಅಂತೇಳಿ ಇದು ಮಾಡ್ತಾರೆ ಸರ್, ಫಿಕ್ಸ್ ಮಾಡ್ತಾರೆ. ಅದರಂತೇನೆ ಬಂದು ತುಂಬ್ಕೊಂಡು ಇಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ ಸರ್, ತೂಕ ಮಾಡ್ಕೊಂಡು. ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಾ ಸರ್? ಅದು ಸುವರ್ಣಗೆಡ್ಡೆ ಒಂದೇ ಬೆಳೆ ಬರೋದು ಸರ್ ವರ್ಷಕ್ಕೆ. ಅಂದ್ರೆ ಯಾವ ಸೀಸನ್ ಅಲ್ಲಿ ಅದನ್ನ ನಾಟಿ ಮಾಡೋದು ಸರ್? ಅದನ್ನ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಸರ್ ಏಪ್ರಿಲ್ ವರೆಗೂ ನೆಡ್ಬೋದು ಸರ್. ಏಪ್ರಿಲ್ ವರೆಗೂ ನೆಟ್ಟ ನಂತರ, ಏಪ್ರಿಲ್ ನೆಟ್ಟ ನಂತರ ಜುಲೈ ಆಗಸ್ಟ್ ಗೆ ಬಂದ್ಬಿಡುತ್ತೆ ಸರ್ ಅದ್ ಬೆಳೆ. ಒಂದ್ ವರ್ಷಕ್ಕಿನ ಅದನ್ನ ತೆಗೆಯೋದು ಕಿತ್ ಕೊಟ್ಟರು ಕೊಡ್ಬೋದು ಸರ್, ಆಗಸ್ಟ್ ತಿಂಗಳಲ್ಲೇ ಕಿತ್ ಕೊಟ್ಟರು ಕೊಡ್ಬೋದು. ಇಲ್ಲ ನಮಗೆ ಇರ್ಲಿ ರೇಟ್ ಇಲ್ಲ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ದಿನ ಕಾಯ್ಬೋದು ಸರ್. ಒಂದೊಂದು ಗೆಡ್ಡೆ ಎಷ್ಟು ಕೆಜಿ ಬರ್ಬೋದು? ಒಂದು 15 ಕೆಜಿ ವರೆಗೂ ಬರುತ್ತೆ ಸರ್. ನಿಮಗೆ ಗೊತ್ತಾಗುತ್ತೆ ಇದು ಭೂಮಿಯಲ್ಲಿ ಎಷ್ಟು ಕೆಜಿ ಬೆಳೀತಾ ಇದೆ ಇದು ಅಂತ? ಗೊತ್ತಾಗುತ್ತೆ ಸರ್, ಮೇಲ್ಗಡೆ ಬಡ್ಡೆ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಆ ಮಣ್ಣನ್ನ ಗುಡ್ಡೆ ಮಾಡಿರ್ತೀವಲ್ಲ ಸರ್, ಅದನ್ನು ಒತ್ತಿರ್ತೈತೆ ಗೆಡ್ಡೆ ದಪ್ಪ ಆದ್ರೆ ಅದಕ್ಕೆ ಗೊತ್ತಾಗುತ್ತೆ ಸರ್. ಒಟ್ಟು ಏನ್ ಅನ್ಸುತ್ತೆ ತಮ್ಗೆ ಖರ್ಚನ್ನ ಲೆಕ್ಕ ಹಾಕಿದ್ರೆ ಈ ಸುವರ್ಣ ಗೆಡ್ಡೆ ಅಡಿಕೆ ತೆಂಗು ಇವನ್ನೆಲ್ಲ ಬೆಳೀತಿದಿರಲ್ಲ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಮ್ಯಾನೇಜ್ ಎಲ್ಲ ಮಾಡ್ತಿದೀವಿ ಸರ್, ಅದಕ್ಕೆ ಖುಷಿ ಇದೆ ಸರ್ ಆ ಬೆಳೆಯಲ್ಲಿ, ನಮಗೆ ಖುಷಿ ಇದೆ. ಚೆನ್ನಾಗಿ ಬರ್ತಾ ಇದೆ ಬೆಳೆ, ಅದೇ ರೇಟ್ ಇನ್ನೊಂದು ಏರುಪೇರಿಂದ ನಮಗೆ ಸ್ವಲ್ಪ ಹಿಂಸೆ ಆಗ್ತೈತೆ. ಅದ್ ಬಿಟ್ರೆ ಒಂದು 15 ರೂಪಾಯಿ ಸಿಕ್ಕಿದ್ರು ನಮಗೆ ಏನ್ ತೊಂದರೆ ಇಲ್ಲ ಸರ್. ನೀರಿನ ನಿರ್ವಹಣೆ ಆತರ ಮಾಡ್ತಿದ್ದೀನಿ ಅಂದ್ರೆ ಯಾವ ಪದ್ಧತಿ ಅನುಸರಿಸ್ತಿದ್ದೀರಾ ತಾವು? ಸರ್ ಕಾಲುವೆ ಮೂಲಕ ಬಿಡ್ತಾ ಇದ್ದೀನಿ. ಅಂದ್ರೆ ಕೆಲವರು ಸ್ಪ್ರಿಂಕಲ್ ಮಾಡ್ತಾರೆ, ಕೆಲವರು ಹನಿ ನೀರಾವರಿ, ಅಥವಾ ನೀವು ಚಾನಲ್ ಇಂದ ಮಾಡ್ತಿದ್ರಿ? ಆತರ ಕಾಲುವೆ ಮೂಲಕ ನೀರನ್ನ ಹರಿಸ್ತೀವಿ ಸರ್. ಎಷ್ಟು ಬಾರಿ ಬಿಡ್ತಾರೆ ನೀರು ಸರ್? ಇಲ್ಲಿ ಕಂಟಿನ್ಯೂಸ್ ಆಗಿ ಬರುತ್ತೆ ಸರ್, ತಿಂಗಳಲ್ಲಿ ಒಂದು 8 ದಿವಸ ನಿಲ್ಲಿಸ್ಬೋದು ಸರ್. ಅದ್ ಬಿಟ್ರೆ 5 ತಿಂಗಳು ನೀರು ಬಿಡ್ತಾನೆ ಸರ್ ಚಾನಲ್ ಅಲ್ಲಿ. ಆ ನೀರನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹಾಯಿಸ್ಕೊಂಡು ಬೆಳೆ ಬೆಳ್ಕೊಂಡು ಹೋಗ್ತಿದೀವಿ. ಒಟ್ಟು ಎಷ್ಟು ಆದಾಯ ಸಿಗುತ್ತಿದೆ ಎಲ್ಲ ಬೆಳೆಯಿಂದನೂ ತಮಗೆ ವರ್ಷಕ್ಕೆ ಆದಾಯದ ಲೆಕ್ಕ ಹಾಕೋದು? ಅಡಿಕೆ ತೆಂಗು ಎಲ್ಲದರಿಂದನು ಸರ್ ಒಂದು 7-8 ಲಕ್ಷ ಸಿಗ್ಬೋದು. ಖರ್ಚು? ಖರ್ಚು 3 ಲಕ್ಷ ಬರುತ್ತೆ ಸರ್, ಕಲ್ಟಿವೇಷನ್ ಗೊಬ್ಬರ ಅದು ಇದು ಅಂತೇಳಿ ಬರುತ್ತೆ. ಯಾರ್ಯಾರು ಇದೀರ ಪ್ರಕಾಶ್ ಅವರ ಮನೆಯಲ್ಲಿ ಇದಿಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಯಾವ ರೀತಿ ನೀವು ಅದನ್ನ ನಿರ್ವಹಿಸೋದು? ಮನೇಲಿ ಯಾವ ತರ ಸಪೋರ್ಟ್ ಯಾವ ತರ ಇದೆ ತಮ್ಗೆ? ಸಪೋರ್ಟ್ ಹೆಂಗಸ್ರಿ ಇದಾರೆ, ತಂದೆ ತಾಯಿ ಇದಾರೆ, ಮಕ್ಕಳೆಲ್ಲ ಓದ್ತೀಯಾರ ಸರ್, ಅವ್ರು ಯಾರು ಇಲ್ಲ, ಎಲ್ಲ ಎಜುಕೇಶನ್ ಮಾಡ್ತಿದ್ದಾರೆ. ಹಂಗಾಗಿ ನಾವೊಂದು 4 ಜನ ಮಾಡ್ಕೊಂಡು ಹೋಗ್ತಿದೀವಿ ಸರ್. ನಿಮ್ಮ ಮಕ್ಕಳು ಕೃಷಿ ಮಾಡಬಾರ್ದು ಅಂತಾನ? ಇಲ್ಲ ಸರ್, ಮಾಡ್ತಾರೆ ಸರ್, ಅವರು ಬರ್ತಾರೆ ಕಾಲೇಜ್ ಇಲ್ದಾಗ ಬರ್ತಾರೆ ಮಾಡ್ತಾರೆ. ಅವ್ರೇನು ಈಗ ಸಣ್ಣ ಹುಡುಗರು ಸರ್, ಹಂಗಾಗಿ ಅವ್ರಿಗೆ ಕೃಷಿ ಇನ್ನು ಎಳ್ದಿಲ್ಲ ಸರ್. ನಿಮಗೂ ಆಸಕ್ತಿ ಇದೆ ಮಕ್ಕಳನ್ನ ಮಾಡಿಸ್ಬೇಕು ಅಂತ? ಇದೆ ಸರ್, ಇದೆ ಸರ್, ಮಕ್ಕಳು ಕೃಷಿ ಮಾಡಬೇಕು, ಕೃಷಿಲಿ ಸ್ವಾವಲಂಬನೆ ಪಡಿಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಇನ್ನೊಬ್ರು ಕೈ ಕೆಳ ನಾವು ಕೆಲಸ ಮಾಡಬಾರ್ದು ಅನ್ನೋದು ನನಗೆ ಇದೆ ಸರ್, ಮಕ್ಕಳನ್ನು ಮಾಡಿಸ್ಬೇಕು ಅಂತೇಳಿ. ಇದಕ್ಕಿಂತ ಮುಂಚೆ ತಾವೇನ್ ಮಾಡ್ಕೊಂಡಿದ್ರಿ ಸರ್? ಕೃಷಿನೇ ಸರ್, ನಮ್ದು ಮೂಲ ಕೃಷಿನೇ ಸರ್. ಇವಾಗಿಂದನೂ ಇಷ್ಟು ಬೆಳೆ ಬೆಳ್ಕೊಂತಾನೆ ಬರ್ತಾ ಇದ್ದೀರಾ? ಎಲ್ಲಿ ತನಕ ಓದಿರೋದು ಸರ್? ನಮ್ದು 9 ಪಾಸ್ ಸರ್ ಅಷ್ಟೇ ಸರ್ ನಮ್ದು ಎಜುಕೇಶನ್. ಕಾರ್ಯಕ್ರಮದ ಕಡೆದಾಗಿ ತಾವು ಬೇರೆ ಕೃಷಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಎಲ್ಲಾದ್ರು ಮಿಶ್ರ ಬೆಳೆ ಬೆಳ್ಕೊಂಡು ಸಂತೋಷವಾಗಿರ್ಬಹುದು ಎಲ್ಲರೂ. ಈ ಬೆಳೆನ ಮಾಡ್ರಿ, ಎಲ್ಲ ಮಿಶ್ರ ಬೆಳೆ ಮಾಡ್ರಿ, ಎಲ್ಲದರಲ್ಲೂ ಬೆಳೆದ್ರೆ ಸಂತೋಷವಾಗಿ ಸಂಸಾರ ಸಾಕೊಂಡು ಹೋಗ್ಬಹುದು ಅಂತ ಹೇಳ್ತೀನಿ ಸರ್. ಒಳ್ಳೇದು ಪ್ರಕಾಶ್ ಅವರೇ, ತಾವು ತಮ್ಮ ಒಂದು ಕೃಷಿ ಅನುಭವವನ್ನ ನಮ್ಮ ಮುಂದಿಗೆ ಹಂಚಿಕೊಂಡಿದ್ದೀರಿ, ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಿಶ್ರ ಬೇಸಾಯ ಪದ್ಧತಿ ಹಾಗೂ ಸುವರ್ಣಗೆಡ್ಡೆ ಕೃಷಿ ಈ ಕುರಿತು ತರೀಕೆರೆ ತಾಲೂಕು ಬೊಂಬುಸರದ ಶ್ರೀಯುತ ಪ್ರಕಾಶ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಹೊನ್ನಾಳಿ ತಾಲೂಕು ಕತ್ತಿಗೆಯ ಬಸಮ್ಮ ಮತ್ತು ಸಂಗಡಿಗರಿಂದ ಗಂಡನ ಮನೆಗೆ ಹೆಣ್ಣು ಕಳುಹಿಸುವ ಪದಗಳು. ಸುರವಿದರು ಬರೆ ಉಡಿಯೇ ಶೋಭಾತ್ತು, ಸುರವಿದರು ಬರೆ ಉಡೇ ಶೋಭಾತ್ತು, ಸುರವಿದರು ಬರೆ ಉಡಿಯೇ ಶೋಭಾತ್ತು, ಸುರವಿದರು ಬರೆ ಉಡಿಯೇ ಶೋಭಾತ್ತು, ಸುರವಿದರು ಬರಿ ಉಡಿಯೇ ನಾನಾ ಮಗಳೇ ಅತ್ತೆರಿ ಒಪ್ಪಿಸಿ ಕೊಡತೇನೆ ಶ್ರೋಭಾತೆರಿ, ಒಪ್ಪಿಸಿ ಕೊಡತೇನೆ ಶ್ರೋಭಾತೆರಿ, ಒಪ್ಪಿಸಿ ಕೊಡತೇನೆ ಶ್ರೋಭಾತೆರಿ, ಒಪ್ಪಿಸಿ ಕೊಡುತ್ತೇನೆ ಶ್ರೋಭಾತ್ತು. ತಿಂಗಳು ನಿನ್ನ ತುಂಬಿಕೊಂಡು ತೀರಗೇನೆ ಮೂತ್ತು, ಸುರವಿದರು ಬರೆ ಉಡಿಯೇ ಶ್ರೋಭಾತ್ತು, ಸುರವಿದರು ಬರೆ ಉಡಿಯೇ ಶ್ರ. ಶ್ರೋಬಾಳು ಸುರವಿದರೆ ಬರಿ ಉಡಿಯೇ ಶ್ರೋಬಾತೋ ಸುರವಿದರು ಬರಿ ಉಡಿಯೇ ಶ್ರೋಬಾ ಪಾದ ಗುಡ್ಡಕ್ಕೆ ಬೆಂಕಿಯ ಕೋಟಂಗೆ ಅಪ್ಪ ನಾ ಹೊಟ್ಟೆ ಊರಿ ಬೆಂಕಿ ಶ್ರೋಬಾ ಬೌರಿ ಬೆಂಕಿ ಶ್ರೋಬಾ ಹೊಟ್ಟೆ ಊರಿ ಬೆಂಕಿ ಶ್ರೋಬಾ ಹೊಟ್ಟೆ ಊರಿ ಬೆಂಕಿ ಶ್ರೋಬಾ ಹೊಟ್ಟೆ ಊರಿ ಬೆಂಕಿ ನಾನಾ ಮಗಳೇ ನಿನ್ನೊಪ್ಪಿಸಿ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ಹಂಚಿನ ಮೇಲೆ ತಣ್ಣೀರ ಬೀಟಂಗೆ ಅವ್ವ ನಾವಟ್ಟೆ ಊರಿ ಬೆಂಕಿ ಶ್ರೋಬಾ ನಾವಟ್ಟೆ ಊರಿ ಬೆಂಕಿ ಶ್ರೋಬಾ ಅವ್ವ ನಾವಟ್ಟೆ ಊರಿ ಬೆಂಕಿ ಶ್ರೋಬಾ ನಾವಟ್ಟೆ ಊರಿ ಬೆಂಕಿ ನಾನಾ ಮಗಳೇ ನಿನ್ನೊಪ್ಪಿಸಿ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ದಾಖಲಿನಾಗೆ ಬಿಸಿ ನೀರ ಬೀಟಂಗೆ ಅಣ್ಣ ನಾವಟ್ಟೆ ಓಯ ದಾಡಿ ಶ್ರೋಬಾ ಅಣ್ಣ ನಾವಟ್ಟೆ ಓಯ ದಾಡಿ ಶ್ರೋಬಾ ನಾವಟ್ಟೆ ಓಯ ದಾಡಿ ನಾನಾ ತಂಗಿ ನಿನ್ನೊಪ್ಪಿಸಿ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ನಾವು ಕೊಡತೇವೆ ಶ್ರೋಬಾ ಗಿಡದಂಗೆ ಹಕ್ಕಿ ಬೋರಾಡಿದಂಗೆ ಅವಕ ನೀಲೋನ ಬಾಳ ನೀಲೌನ ಬಾಳ ಗಾವೇ ಶ್ರೋಬಾ ನೀಲೌನ ಬಾಳ ಗಾವೇ ಶ್ರೋಬಾ ನೀಲೌನ ಬಾಳ ಗಾವೇ ಶ್ರೋಬಾ ನೀಲೌನ ಬಳಗಾದ ಕಣ್ಣೀರು ಹೊಳೆಯಾಗಿ ಅವರು ಶ್ರೋಬಾಳೆಯಾಗಿ ಹರದಾವೇ ಶ್ರೋಬಾ ಹೊಳೆಯಾಗಿ ಹರದಾವೇ ಶ್ರೋಬಾಳೆಯಾಗಿ ಹರದಾವೇ ಶ್ರೋಬಾ ಗಲ ಗಿಡದಾಗೆ ಇಂದು ಕೂಳಿ ತಂಗೆ ಅಣ್ಣ ನೀಲೌನ ಬಾಳ ನೀಲೌನ ಬಾಳ ಗಾವೇ ಶ್ರೋಬಾ ನೀಲೌನ ಬಾಳ ಗಾವೇ ಶ್ರೋಬಾ ನೀಲೌನ ಬಾಳ ಗಾವೇ ಶ್ರೋಬಾ ನೀಲೌನ ಬಳಗಾದ ಕಣ್ಣೀರು ಒಂದೊಂದು ಹೊಳೆಯಾಗಿ ಹೋರು ದಾವೇ ಸ್ರೋವ ನಂದೊಡೆಯಾಗಿ ಹೋರು ದಾವೇ ಸ್ರೋವ ನಂದೊಡೆಯಾಗಿ ಹೋರು ದಾವೇ ಸ್ರೋವ ನಂದೊಡೆಯಾಗಿ ಹೋರು ದಾವೇ ಸ್ರೋವ ನೋವ ನಿಮಗಾಯ್ತು ಬಣ್ಣವು ನಮಗಾಯ್ತು ಹಣ್ಣೋಳಿಗೆ ತುಪ್ಪ ಸಾಬೇಗಾಯ್ತು ಸ್ರೋವ ಹಣ್ಣೋಳಿಗೆ ತುಪ್ಪ ಸಾಬೇಗಾಯ್ತು ಸ್ರೋವ ಹಣ್ಣೋಳಿಗೆ ತುಪ್ಪ ಸಾಬೇಗಾಯ್ತು ಸ್ರೋವ ಹಣ್ಣೋಳಿಗೆ ತುಪ್ಪ ಸಾಬೇಗಾಯ್ತು ಸ್ರೋವ ಹಣ್ಣೋಳಿಗೆ ತುಪ್ಪ ಸಾಬೇಗಾಯ್ ಸಾಮಿ ಹೇಳಿ ಇಂದು ನಮ್ಮಗಳ ಕೋಳು ಸೇವೇ ಸ್ರೋವ ನಮ್ಮಗಳ ಕೋಳು ಸೇವೇ ಸ್ರೋವ ನಮ್ಮಗಳ ಕೋಳು ಸೇವೇ ಸ್ರೋವ ನಮ್ಮಗಳ ಕೋಳು ಸೇವೇ ಸ್ರೋವ ಒಂದು ಸಾಬಣ ತುಂಬಿ ತಂದರೆ ಕರುಣ ದರೆಯೋದಲ್ರಿ ನಿಮಗೆ ಒಂದು ತಾಬಣ ತುಂಬಿ ತಂದರೆ ಕರುಣ ದರೆಯೋದಿಲ್ರಿ ನಿಮಗೆ ಎಷ್ಟು ಬದುಕು ಮಾಡಿದರು ನಿಷ್ಠೂರಿಗೆ ಜನ್ಮ ಕಷ್ಟಕ್ಕೆ ಗುರಿಯಾಯೆವು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯೆವು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾದೆವು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾದೆವು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾದೆವು ಸಾಬಣ ತುಂಬಿ ತಂದರೆ ಕರುಣ ದರೆಯೋದಿಲ್ರಿ ನಿಮಗೆ ಎರಡು ಸಾಬಣ ತುಂಬಿ ತಂದರೆ ಕರುಣ ದರೆಯೋದಿಲ್ರಿ ನಿಮಗೆ ಎಷ್ಟು ಬದುಕು ಮಾಡಿದರು ನಿಷ್ಠೂರಿಗೆ ಜನ್ಮ ಕಷ್ಟಕ್ಕೆ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿತು ಮೂರು ತಾಬಣ ತುಂಬಿ ತಂದರ ಕರುಣ ದರೆಯೋದಿಲ್ರಿ ನಿಮಗೆ ಮೂರು ತಾಬಣ ತುಂಬಿ ತಂದರ ಕರುಣ ದರೆಯೋದಿಲ್ರಿ ನಿಮಗೆ ಎಷ್ಟು ಬದುಕು ಮಾಡಿದರು ನಿಷ್ಠೂರಿಗೆ ಜನ್ಮ ಕಷ್ಟಕ್ಕೆ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿನ ಜನ್ಮ ನಿಷ್ಠೂರಿ ಗುರಿಯಾಯಿ ನಾಲ್ಕು ಮಂದಪ್ಪಗಳಿರ ನಿಮ್ಮ ಹೊಟ್ಟೆಲಿ ನಾನೊಬ್ಬ ಚಿಕ್ಕ ತಂಗಿ ನಿಮ್ಮ ಹೊಟ್ಟೆಲಿ ನಾನೊಬ್ಬ ಚಿಕ್ಕ ಮಗಳು ಸಾಕಿ ಸಲವೇ ಜೋಗಿ ಮಾಡಿ ನೂಕಿಕೊಂಡು ರವರ ಮನೆಗೆ ಸಾಕಿ ಸಲವೇ ಜೋಗಿ ಮಾಡಿ ನೂಕಿಕೊಟ್ಟ ರವರ ಮನೆಗೆ ಎಷ್ಟು ಬದುಕು ಮಾಡಿದರೋ ನಿಷ್ಠೂರಿಗೆ ಜನ್ಮ ಕಷ್ಟಕ್ಕೆ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿತು ನಾಲ್ಕು ಮಂದಣ್ಣಗಳಿರ ನಿಮ್ಮ ಬೆನ್ನಿಂದೆ ನಾನೊಬ್ಬ ಚಿಕ್ಕ ತಂಗಿ ಎತ್ತಿ ಆಡಿಸಿ ತುತ್ತು ಉಣ್ಣಿಸಿ ನೂಕಿ ಕೊಟ್ಟರವರ ಮನೆಗೆ ಎತ್ತಿ ಆಡಿಸಿ ತುತ್ತು ಉಣ್ಣಿಸಿ ನೂಕಿ ಕೊಟ್ಟರವರ ಮನೆಗೆ ಎಷ್ಟು ಬದುಕು ಮಾಡಿದರೋ ನಿಷ್ಠೂರಿಗೆ ಜನ್ಮ ಕಷ್ಟಕ್ಕೆ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿತು ಹೆಣ್ಣಿನ ಜನ್ಮ ನಿಷ್ಠೂರಿ ಗುರಿಯಾಯಿತು ಮತ್ತೆ ನಾದರು ಸುಮ್ಮನಿರುವರ ಅತ್ತಿಗೆ ನಾದರು ಬೈಯುತ್ತಿರುವರು ಅತ್ತೆ ನಾದರು ಸುಮ್ಮನಿದ್ದರೆ ಅತ್ತಿಗೆ ನಾದರು ಬೈಯುತ್ತಿರುವರು ಎಷ್ಟು ಬದುಕು ಮಾಡಿದರು ನೇಷ್ಟೂರಿಗೆ ಜನ್ಮ ಕಷ್ಟಕ್ಕೆ ಗುರಿಯಾಯಿತು. ಹೆಣ್ಣಿನ ಜನ್ಮ ನೇಷ್ಟೂರಿ ಗುರಿಯಾಯಿತು. ಹೆಣ್ಣಿನ ಜನ್ಮ ನೇಷ್ಟೂರಿ ಗುರಿಯಾಯಿತು. ಅತ್ತೆ ಮಾವನಾದರು ಸುಮ್ಮನಿರುವರು ಮಾವ ಮೈದುನ ಬೈಯುತ್ತಿರುವರು. ಮಾವನಾದರು ಸುಮ್ಮನಿದ್ದರು ಮಾವ ಮೈದುನ ಬೈಯುತ್ತಿರುವರು. ಎಷ್ಟು ಬದುಕು ಮಾಡಿದರು ನೇಷ್ಟೂರಿಗೆ ಜನ್ಮ ಕಷ್ಟಕ್ಕೆ ಗುರಿಯಾಯಿತು. ಹೆಣ್ಣಿನ ಜನ್ಮ ನೇಷ್ಟೂರಿ ಗುರಿಯಾಯಿತು. ಹೆಣ್ಣಿನ ಜನ್ಮ ನೇಷ್ಟೂರಿ ಗುರಿಯಾಯಿತು. ಹೆಣ್ಣಿನ ಜನ್ಮ ನೇಷ್ಟೂರಿ ಗುರಿಯಾಯಿತು. ಹೆಣ್ಣಿನ ಜನ್ಮ ನೇಷ್ಟೂರಿ ಗುರಿಯಾಯಿತು. ಗುಂಡು ಬೀಸಂದೇಳುತ್ತಿರುವರು ಕಂಬ ಕಟ್ಟೆಯಿಂದೊಡೆಯುತ್ತಿರುವರು. ಕೊಟ್ಟು ಬೀಸಂದೇಳುತ್ತಿರುವರು ಕಂಬ ಕಟ್ಟಂದೊಡೆಯುತ್ತಿರುವರು. ಎಷ್ಟು ಬದುಕು ಮಾಡಿದರು ನೇಷ್ಟೂರಿಗೆ ಜನ್ಮ ಕಷ್ಟಕ್ಕೆ ಗುರಿಯಾಯಿತು. ಹೆಣ್ಣಿನ ಜನ್ಮ ನೇಷ್ಟೂರಿ ಗುರಿಯಾಯಿತು. ಹೆಣ್ಣಿನ ಜನ್ಮ ನೇಷ್ಟೂರಿ ಗುರಿಯಾಯಿತು. ಹೊನ್ನಾಳಿ ತಾಲೂಕು ಕತ್ತಿಗೆಯ ಬಸಮ್ಮ ಮತ್ತು ಸಂಗಡಿಗರಿಂದ ಗಂಡನ ಮನೆಗೆ ಹೆಣ್ಣು ಕಳಿಸುವ ಪದಗಳನ್ನು ಕೇಳಿದಿರಿ. ಇನ್ನು ತರೀಕೆರೆಯ ತಾಯಮ್ಮ ಮತ್ತು ಸಂಗಡಿಗರಿಂದ ಜೋಗುಳದ ಪದಗಳು. ಚಿನ್ನದ ತೊಟ್ಟಲಿಗೆ ರನ್ನದ ಎಳೆಯಗ್ಗ. ಚಿನ್ನದ ತೊಟ್ಟಲಿಗೆ ರನ್ನದ ಎಳೆಯಗ್ಗ. ವಜ್ರಮಾಣಿಕದ ತಲದಿಂಬನ ಕೇಜೋ. ವಜ್ರಮಾಣಿಕದ ತಲದಿಂಬನ ಕೇಜೋ. ವಜ್ರಮಾಣಿಕದ ತಲದಿಂಬನ ಕೇಜೋ. ವಜ್ರಮಾಣಿಕದ ತಲದಿಂಬನ ಕೇಜೋ. ವಜ್ರಮಾಣಿಕದ ತಲದಿಂಬನ ಕೇ. ವಜ್ರನೇ ಮಾಣಿಕದ ತಲದಿಂಬನ ಕೇ. ಶರಣಾರಿಡ ಕಂಡ ತೋಗಿದಾರೆ ಗಜೋ. ಶರಣಾರಿಡ ಕಂಡ ತೋಗಿದಾರೆ ಗಜೋ. ಶರಣಾರಿಡ ಕಂಡ ತೋಗಿದಾರೆ ಗಜೋ. ಶರಣಾರಿಡ ಕಂಡ ತೋಗಿದಾರೆ ಗಜೋ. ನಿಮ್ಮನ ಗೋಲೋಲ ನಿಮ್ಮನ ಗೋ. ಬಾಲ ನಿಮ್ಮನ ಗೋಲೋಲ ನಿಮ್ಮನ ಗೋ. ಸ್ವಾಮಿ ಬಸವಣ್ಣರಾಳಿಯನೆ ಮನಗಜೋ. ಸ್ವಾಮಿ ಬಸವಣ್ಣರಾಳಿಯ ನಿರ್ಮಲಗಜೋ. ಸ್ವಾಮಿ ಬಸವಣ್ಣರಾಳಿಯನೆ ಮನಗಜೋ. ಸ್ವಾಮಿ ಬಸವಣ್ಣರಾಳಿಯ ನಿರ್ಮಲಗಜೋ. ಸ್ವಾಮಿ ಬಸವಣ್ಣರಾಳಿಯ ಚನ ಬಸವಣ್ಣ. ಸ್ವಾಮಿ ಬಸವಣ್ಣರಾಳಿಯ ಚನ ಬಸವಣ್ಣ. ಶರಣಾರಿಡ ಕಂಡ ತೋಗಿದಾರೆ ಗಜೋ. ಶರಣಾರಿಡ ಕಂಡ ತೋಗಿದಾರೆ ಗಜೋ. ಶರಣಾರಿಡ ಕಂಡ ತೋಗಿದಾರೆ ಗಜೋ. ಶರಣಾರಿಡ ಕಂಡ ತೋಗಿದಾರೆ ಗಜೋ. ಅರ್ಥನೆ ಮನಗ ಕರ್ತನೆ ಮನಗ. ಅರ್ಥನೆ ಮನಗ ಕರ್ತನೆ ಮನಗ. ಅಕ್ಕ ನೀಲಮ್ಮನ ಅಳಿಯ ನಿಮ್ಮನ ಗಜೋ. ಅಕ್ಕ ನೀಲಮ್ಮನ ಅಳಿಯ ನಿಮ್ಮಲ ಗಜೋ. ಅಕ್ಕ ನೀಲಮ್ಮನ ಅಳಿಯ ನಿಮ್ಮನ ಗಜೋ. ಅಕ್ಕ ನೀಲಮ್ಮನ ಅಳಿಯ ನಿಮ್ಮಲ ಗಜೋ. ಅಮ್ಮನ ಮಗನೇ ನಿಮ್ಮನ ಗಜೋ. ಅಕ್ಕ ನಾಗಮ್ಮನ ಮಗನೇ ನಿಮ್ಮಲ ಗಜೋ. ಅಮ್ಮನ ಮಗನ ಚನ ಬಸವಣ್ಣ. ಅಕ್ಕ ನಾಗಮ್ಮನ ಮಗನೇ ಚನ ಬಸವಣ್ಣ. ಶರಣಾರಿಡ ಕಂಡ ತೋಗೆದಾರೆ ಗಜೋ. ಶರಣಾರಿಡ ಕಂಡ ತೋಗೆದಾರಿ ಗಜೋ. ಶರಣಾರಿಡ ಕಂಡ ತೋಗೆದಾರೆ ಗಜೋ. ಶರಣಾರಿಡ ಕಂಡ ತೋಗೆದಾರಿ ಗಜೋ. ಕಾಲೇಣೆಯ ಅಟ್ಟ ಕೈ ಆಕ್ಯಾರೆ ಅತ್ತ ಕಾಲೇಣೆಯ. ಅಟ್ಟದ ಮೇಗಳ ಲಾಲಿಯ ತಗದ ಅಟ್ಟದ ಮೇಗಳ ಲಾಲಿಯ ತಗದ ಅಟ್ಟದ ಮೇಗಳ ಲಾಲಿಯ ತಗದ ಅಟ್ಟದ ಮೇಗಳ ಲಾಲಿಯ ತಗದ ಮೇಗಳ ಲಾಲಿಯ ತಗದ ಅಟ್ಟದ ಮೇಗಳ ಲಾಲಿಯ ತಗದ ಲಾಲಿಗ ಸರೆ ಸಾಲೆ ನಡೆವಾದ ಲಾಲಿಗ ಸರೆ ಸಾಲೆ ನಡೆವಾಜ ಲಾಲಿಗ ಸರೆ ಸಾಲೆ ನಡೆವಾಜ ಲಾಲಿಗ ಸರೆ ಸಾಲೆ ನಡೆಜ ಸೇರೆ ತಾನೊಟ್ಟ ಗಂಡ ನೇಲ ಸೇರೆ ತಾನೊಟ್ಟ ಗಂಡ ಜೊಟ್ಟ ಸೀರೆ ನಾನೊಟ್ಟ ಗಂಡ ಜೇರೆ ನಾನೊಟ್ಟ ಗಂಡ ನೀಲದ ಬಟ್ಟ ಅಣಿಗೆಟ್ಟ ಗಂಡ ಜೋ ನೀಲಿಯ ಬಟ್ಟ ಅಣಿಗೆ ಇಟ್ಕಂಡ ಜೀಲದ ಬಟ್ಟ ಅಣಿಗೆಟ್ಟ ಗಂಡ ಜೀಲದ ಬಟ್ಟ ಬಟ್ಟ ಅಣೆಗೆ ಇಟ್ಟಂಡ ನೇಲದ ಬಟ್ಟ ಅಣೆಗೆ ಇಟ್ಟಗಂಡ ಬಾಲೆಗೆ ತಕ್ಕದ ಅಂಗೆ ತಕ್ಕಂಡ ಜ ಬಾಲೆಗೆ ತಕ್ಕದ ಅಂಗೆ ತಕ್ಕಂಡ ಜ ಬಾಲೆಗೆ ತಕ್ಕದ ಅಂಗೆ ತಕ್ಕಂಡ ಜ ಬಾಲೆಗೆ ತಕ್ಕದ ಅಂಗೆ ತಕ್ಕಂಡ ಜ ತಕ್ಕದ ಅಂಗೆ ತಕ್ಕಂಡ ಬಾಲೆಗೆ ತಕ್ಕದ ಅಂಗೆ ತಕ್ಕಂಡ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ತಾಯರು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ತಾಯರು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಕಪ್ಪಿನ ಸೀರೆ ತಾನೊಟ್ಟ ಗಂಡ ಕಪ್ಪಿನ ಸೀರೆ ತಾನೊಟ್ಟ ಗಂಡ ಕಪ್ಪಿನ ಬಟ್ಟ ಅಣಿಗೆ ತಗಂಡ ಜೋಜಿನ ಬಟ್ಟ ಅಣಿಗೆ ತಗಂಡ ಜೋಜಿನ ಬಟ್ಟ ಅಣಿಗೆ ತಗಂಡ ಜೋಜಿನ ಬಟ್ಟ ಅಣಿಗೆ ತಗಂಡ ಜೋಜಿನ ಬಟ್ಟ ಅಣಿಗೆ ತಗಂಡ ಕಪ್ಪಿನ ಬಟ್ಟ ಅಣಿಗೆ ತಗಂಡ ಬಾಲರ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಬಾಲರ ತಾಯಿ ಬರುತ್ತಾರೆ ಸಂಜೆ ಬೋಗಿಗೆ ಜೋ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಬಾಲರ ತಾಯಿ ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ನೀಲದ ಸೀರೆ ತಾನೊಟ್ಟ ಗಂಡ ನೀಲದ ಸೀರೆ ತಾನೊಟ್ಟ ಗಂಡ ನೀಲದ ಬಟ್ಟ ಅಣಿಗೆಟ ಗಂಡ ಜೋ ನೀಲದ ಬಟ್ಟ ಅಣಿಗೆ ಇಟ್ಟಗಂಡ ಜೋ ನೀಲದ ಬಟ್ಟ ಅಣಿಗೆ ಇಟ್ಟಗಂಡ ಜೋ ನೀಲದ ಬಟ್ಟ ಅಣಿಗೆ ಇಟ್ಟಗಂಡ ಜೋ ಬಟ್ಟ ಅಣಿಗೆ ಇಟ್ಟಗಂಡ ನೀಲದ ಬಟ್ಟ ಅಣಿಗೆ ಇಟ್ಟಗಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಜೋ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಜೋ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಜೋ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಜೋ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲೆಗೆ ತಕ್ಕದ ಉಂಗ್ರ ತಕ್ಕಂಡ ಬಾಲರ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ತಾಯರು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಕಾಲೇಣೆ ಕೆರಟ್ಟಕ್ಕೆ ಐದು ಕಾಲೇಣೆ ಕೆರಟ್ಟಕ್ಕೆ ಅಟ್ಟದ ಮೇಗಳ ಲಾಲಿಯ ತಗದೋ ಜೋ ಅಟ್ಟದ ಮೇಗಳ ಲಾಲಿಯ ತಗದ ಅಲ್ಲಾಲಿ ಗಾಶರೆ ಸಾಲಿ ನಾಣ್ಯವಾಜೋ ಲಾಲಿ ಗಾಶರೆ ಸಾಲಿ ಸಾಲಿ ನಾಣ್ಯವಾಜೋ ಲಾಲಿ ಗಾಶರೆ ಸಾಲಿ ನಾಣ್ಯವಾಜೋ ಲಾಲಿ ಗಾಶರೆ ಸಾಲಿ ನಾಣ್ಯವಾಜೋ ಲಾಲಿ ಗಾಶರೆ ಸಾಲಿ ನಾಣ್ಯವಾ ಲಾಲಿ ಗಾಶರೆ ಸಾಲಿ ನಾಣ್ಯ